ಮುಂದಿನ ವಿಧಾನಸಭಾ ಚುನಾವಣೆ ಮತಯಂತ್ರಗಳ ಪರಿಶೀಲನಾ ಕಾರ್ಯ ಆರಂಭ. ಫೆಬ್ರವರಿ 10ರಿಂದ ಗದಗ್ನಲ್ಲಿ ಲಕ್ಕುಂಡಿ ಉತ್ಸವ, ಸಚಿವ ಸಿಸಿ ಪಾಟೀಲ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಕೆಳಗಿರಿ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಈಗ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ನಮಸ್ಕಾರ, ನಾನು ನಿಮ್ ಪ್ರೇಮಾ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿ ಜಯಶ್ರೀ. ನಾನು ಸ್ನೇಹಲ್ ಆರ್, ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಇದಕ್ಕಾಗಿ ಸಂಪರ್ಕಿಸಲು ಸಂಖ್ಯೆ 0827220006. ಪ್ರಸ್ತುತಪಡಿಸುತ್ತಾರೆ ವಿಜಯ್ ಅಂಗಡಿ. ರೈತ ಬಾಂಧವರೇ ನಮಸ್ಕಾರ. ನಿಮಗೆಲ್ಲ ಒಳ್ಳೆ ಆಸಕ್ತಿ ಇದೆ ಅಂತ ನಾವು ಆಗಿಂದಾಗೆ ನೇರ ಪ್ರಸಾರವನ್ನು ಇಟ್ಕೊಂಡಾಗ ಗಮನಿಸ್ತಾ ಇರ್ತೀವಿ. ಕೆಲವೊಬ್ಬರಿಗೆ ವಿಪರೀತ ಕುತೂಹಲ, ನಮ್ಮ ಹೆಸರು ಬರಬೇಕು ಅಂತ ಅನ್ನೋದಕ್ಕಿಂತ ನಾವು ಮಾತಾಡಬೇಕು, ವಿಚಾರ ಪ್ರಸ್ತಾಪದಲ್ಲಿ ನಾವು ಭಾಗಿಯಾಗಬೇಕು, ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ನಮ್ಮ ಹುಡುಕಾಟನೂ ಇರಬೇಕನ್ಕೊಂಡು ಆಲೋಚನೆಯಲ್ಲಿ ಇರ್ತೀರಿ. ಗಮನಿಸ್ಕೊಳ್ಳಿ ಶ್ರೋತೃಗಳೇ, ನೇರ ಪ್ರಸಾರದಲ್ಲಿ ಇವತ್ತಿನ ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಇದು. ತಾವು ಸಂಪರ್ಕ ಮಾಡಿ ಮಾತನಾಡಲಿಕ್ಕೆ ಸಂಖ್ಯೆ 0827220006, 0000006 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ಕೇಳುಗರೆ, ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮಡಿಕೇರಿ ಆಕಾಶವಾಣಿಯಿಂದ ಬಿತ್ತರವಾಗ್ತಾ ಇದೆ. ಕೊಡಗು ಅಲ್ದಲನೆ ಅಕ್ಕಪಕ್ಕದ ಜಿಲ್ಲೆಗಳ ರೈತ ಬಾಂಧವರು ಸಹ ಭಾಗವಹಿಸ್ಬೋದು. ಕರೆಗಳನ್ನು ಮಾಡ್ತಿದ್ರಿ, ಮಾತಾಡ್ತಾ ಹೋಗೋಣ. ವ್ಯತ್ಯಾಸ ಆಯಿತು, ಕರೆ ಮಾಡಿ ಶ್ರೋತೃಗಳೇ. 0827220006. ನಮಸ್ಕಾರ, ಯಾರು ತಾವು? ವ್ಯತ್ಯಾಸ ಆಯಿತು. ಕೇಳಿಗರೆ ಗಮನಿಸ್ಕೊಳ್ಳಿ, ನಾಳೆ ಬುಧವಾರ ಸಂಜೆ ಕಿಸಾನ್ವಾಣಿಯಲ್ಲಿ ಕಾಫಿ ಮಂಡಳಿಯ ಯೋಜನೆಗಳು ಮತ್ತು ತಾಂತ್ರಿಕ ಸಲಹೆಗಳ ಕುರಿತ ಸಂಯೋಜಿತ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. ಈಚೆಗೆ ನಾವು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರ ಮಾಡಿದ್ವಲ್ಲ, ಅದರ ಮತ್ತೊಂದು ರೂಪ ಚೆನ್ನಾಗಿದೆ. ವಿಚಾರಗಳು ಡಾಕ್ಟರ್ ವಿ ಚಂದ್ರಶೇಖರ್, ಡಾಕ್ಟರ್ ಕೆ ಚಂದ್ರಪ್ಪ ಹಾಗೂ ಮಂಜುನಾಥ ರೆಡ್ಡಿ ಇವರು ಮಾತನಾಡಿದ್ದಾರೆ. ವಿಷಯಗಳನ್ನು ಆಲಿಸಿಕೊಂಡು ಉಪಯೋಗಗಳನ್ನು ಮಾಡಿಕೊಳ್ಳಿ. ನಮಸ್ಕಾರ, ಯಾರು ತಾವು ಹೇಳಿ? ವ್ಯತ್ಯಾಸ ಆಯಿತು. ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡ್ಬರ್ತಾ ಇದೆ ಶ್ರೋತೃಗಳೇ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ. ಹೇಳಿ, ಯಾರು? ಹಲೋ, ನಿಮ್ಮ ಹೆಸರು? ಹೆಸರೇನಂದ್ರಿ? ಸೋಮಯ್ಯ. ಸೋಮಯ್ಯನವರು? ಕದನೂರು. ಕದನೂರು. ಹಾ ಹಾ, ಎರಡು ಮೂರು ಸತಿ ನಾನು ಮಾಡಿದ್ದೀನಿ. ಹ್ಮ್ ಹ್ಮ್, ಸಂಪರ್ಕ ಮಾಡಿದ್ರಿ. ಹೌದು. ಎಷ್ಟೆಕರೆ ತೋಟ ಇದೆ ಸೋಮಾಯ್ನವ್ರೆ? ನಮಗೆ 5 ಎಕರೆ ಗದ್ದೆ, 3 ಎಕರೆ ಕಾಫಿ ತೋಟ. 5 ಎಕರೆ ಗದ್ದೆ. ಹೌದು. ಭತ್ತ ಬೆಳಿತೀರಿ? ಭತ್ತ ಬೆಳಿತೀನಿ. ಈ ವರ್ಷ ಹೇಗೆ ಆಯ್ತು ಭತ್ತ? ಯಾವ ತಳಿ ಬೆಳೆದಿದ್ರಿ ಈ ವರ್ಷ? ಇದು ದೊಡ್ಡ ಬೆಳೆದಿನಿದೆ. ಹಾ ಹಾ, ದೊಡ್ಡಿ. ಮತ್ತೆ ಊಟಕ್ಕಿರುವ ಸಣ್ಣ ಭತ್ತ ಯಾವ್ದೊಂದು ಮಕ್ಳು ಹೇಳಿದ್ರು, ಮಗ ಹೇಳಿದ್ರು, ಅದನ್ನ ಹತ್ತಿದೀವಿ. ಹಾ ಹಾ. 5 ಎಕರೆಯಲ್ಲೂ ಬೆಳೆದಿದ್ರ? ಇಲ್ಲ ಸರ್, 3 ಎಕರೆ ಅಡಕೆ ತೋಟ ಮಾಡಿದೀನಿ. ಹೊಸ ಗಿಡಗಳನ್ನ ಇಟ್ಟಿದೀನಿ, 1000 ಗಿಡ ತಂದು ಅಡಿಕೆ. ಬಾಕಿ 1-2 ಎಕರೆ ಗದ್ದೆ ಭತ್ತ ಬೆಳಿತಾ ಇದೀನಿ. ಕಾಫಿ ತೋಟ ಎಷ್ಟಿದೆ? ಕಾಫಿ ತೋಟ 3 ಎಕರೆ ಸರ್. 3 ಎಕರೆ. ಹೌದು. ಈ ಸಾರಿ ದೊಡ್ಡಿ ಭತ್ತ ಎಷ್ಟಾದಂಗ ಆಯ್ತು ಸೋಮಾಯ್ನವ್ರೆ? ಸರ್, ಈ ವರ್ಷ ಅಳತೆ ಮಾಡ್ಲಿ ಸರ್, 30 ಕಿಲ ಅದಷ್ಟು ಊಟದ ಭತ್ತ ಅಂತ 15 ಕಿಲ ಮಾಡಿದೀನಿ. 10-20 ಕಿಲ ಕೊಟ್ಟಿದ್ದೀನಿ. ಓ, ಅಂತ ಲೆಕ್ಕ ಇಡಕ್ ಹೋಗುದಿಲ್ಲ. ಈ ಗೊಬ್ಬರ ತೀರದಲ್ಲಿ ತುಂಬಿಸಿ ಮಳೆ ತುಂಬಿದೆ ಸರ್. ಅದಕ್ಕೆ ಒಂದು ಗಾದೆ ಇದೆ, ಕೃಷಿಕರು ಲೆಕ್ಕ ಇಟ್ಟು ಕೆಟ್ಟರು, ವ್ಯಾಪಾರಿಗಳು ಲೆಕ್ಕ ಹಿಡಿದ್ರನ್ನ ಕೆಟ್ಟರು ಅಂತ ಅಲ್ವಾ? ಕೆಲವೊಂದ್ಸರಿ ಬಹಳ ತಲೆಬಿಸಿ ಆಗ್ಬಿಡುತ್ತೆ ರೈತರು ಎಲ್ಲ ಲೆಕ್ಕ ಇಡಕ್ ಹೋಗ್ಬಿಟ್ರೆ, ಅಯ್ಯೋ ಯಾಕಾದ್ರೂ ಮಾಡ್ತೀವಪ್ಪ ಈ ಬದುಕು ಅಂತ ಅನ್ನೋ ತರ ಆಗ್ಬಿಡುತ್ತೆ. ಇನ್ನು ಕೆಲವೊಂದ್ಸರಿ ವಿಪರೀತ ಬಂದದ್ ನೋಡಿ ವಿಪರೀತ ಆನಂದ ಆಗಿ ಏನೇನೋ ಅನಾನುಕೂಲಗಳು ಆಗ್ಬಿಡ್ತವೆ. ಅಯ್ಯೋಯ್ಯೋ, ಏನ್ ಇಷ್ಟೊಂದು ದುಡ್ಡು ಬಂದ್ಬಿಡ್ತಲ್ಲ ಅಂತ ಅನ್ಕೊಂಡು ಕೆಲವೊಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗೇ ಬಿಡ್ತಾರೆ. ನಮ್ಮ ಸ್ನೇಹಿತರೊಬ್ರು ಹೇಳ್ತಾ ಇದ್ರು, ಬೆಂಗಳೂರಿಂದ ಹಾಸನ ಕಡೆಗೆ ಬರುವಾಗ ಎಲೆಕೋಸ್ನಲ್ಲಿ ಒಂದ್ಸಾರಿ 5 ಲಕ್ಷ ರೂಪಾಯಿ ದುಡ್ಡು ಆಯ್ತಂತೆ. ಮಾರ್ಕೆಟ್ನಿಂದ ಬರುವಾಗ ಏನೋ ಬಸ್ನಲ್ಲಿ, ಅಬ್ಬಾಬಾಬು ನಾನು ಜೀವಮಾನದಲ್ಲಿ ಇಷ್ಟು ನೋಡಲಿಲ್ಲ ಅಂತ ಅನ್ಕೊಂಡು ಹಿಂಗೆ ಮಾತಾಡ್ಕೊಂತ ಆನಂದ ಪಟ್ಟು ಅಲ್ಲೇ ಹೋಗ್ಬಿಟ್ರಂತೆ. ಹಾಂ, ಅಂದರೆ ಅತಿಯಾದ ಸುಖ ಅತಿಯಾದ ನೋವು ಎರಡೂ ಅಪಾಯಕಾರಿ. ಹಾಗೆ ಅತಿಯಾದ ಹಣನೂ ಒಳ್ಳೇದಲ್ಲ. ಕರೆಕ್ಟೇ. ಕಷ್ಟ ಬಂದರೆ ಕೆಲವೊಂದು ಸಾರಿ ತಡ್ಕೊಳ್ತೀವಿ ಅಂತ ಹೇಳೋರು ಇದಾರೆ, ಸುಖ ಬಂದರೆ ಎಷ್ಟೋ ಜನ ತಡ್ಕೊಳ್ಳಲ್ಲ ಅಲ್ವಾ? ಹೌದು. ದನಕರುಗಳು ಇಟ್ಕೊಂಡಿದ್ರ ಸೋಮಾನವ್ರೆ? ಸರಿ, ದನಕರುಗಳು ಇದಾವ? ಮನೇಲಿ ಯಾರ್ಯಾರು ಇದ್ರಿ? ಎರಡು ಮಕ್ಕಳು. ಓಹೋ. ಮಕ್ಕಳು ಪ್ರಾಯಕ್ಕೆ ಬಂದಿದ್ದಾರೆ, ನಿಮ್ಮ ದುಡಿಮೆಗೂ ಕೈ ಜೋಡಿಸ್ತಾರೆ ಅಲ್ವಾ? ಸರಿ, ನಿಮ್ಮ ಮಕ್ಕಳು ಪ್ರಾಯಕ್ಕೆ ಬಂದಿದ್ದಾರೆ, ದುಡಿಮೆಗೂ ಕೈ ಜೋಡಿಸ್ತಾರೆ ಅಲ್ವಾ? ಜೋಡಿಸ್ತಾರೆ ಸರ್. ಇಬ್ಬರು ಇದ್ರೆ, ಒಬ್ಬ ಡ್ರೈವರ್ ಆಗಿ ಲಾರಿ ಡ್ರೈವರ್ ಆಗಿ ಹೋಗ್ತಾ ಇದ್ದಾನೆ, ಒಬ್ಬ ದೊಡ್ಡವನು ತೋಟ ನಮ್ಮ ಕೃಷಿ ಕೆಲಸ ಮಾಡ್ತಾ ಇದ್ದಾನೆ ಅಲ್ವಾ? ಒಳ್ಳೇದು, ಒಳ್ಳೇದು. ನೋಡಿ, ಎಲ್ಲೋ ಉದ್ಯೋಗ ಇದೆ ಅಂತ ಅನ್ನೋದಕ್ಕಿಂತ ನಮ್ಮಲ್ಲೇ ಉದ್ಯೋಗದ ಅವಕಾಶಗಳು ಸಾಕಷ್ಟು ಇದಾವೆ, ಅದನ್ನು ಹುಡುಕ್ಬೇಕು, ಅದರಲ್ಲಿ ಹೋಗ್ಬೇಕಲ್ವಾ? ಮಾಡ್ಬೇಕು, ನಡೆಸಬೇಕು ಸರ್. ಗದ್ದೆ ಹೊಲ ಗದ್ದೆ ಇದ್ದ ಮೇಲೆ ಅವರು ಮಾಡಬಹುದು, ಬೇಕಾದಷ್ಟು ಸಂಪಾದನೆ ಮಾಡಬಹುದು. ತಮಗೆ ವಯಸ್ಸು ಎಷ್ಟಂದ್ರಿ? 70 ಸರ್. 70 70ನೇ ವಯಸ್ಸಿನಲ್ಲೂ ಲವರೋಕಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರಿ ಅಲ್ವಾ? ಮಾಡ್ತಾ ಇದ್ದೀನಿ ಸರ್, ಮಾಡ್ತಾ ಇದ್ದೀನಿ. ಒಳ್ಳೇದು, ಒಳ್ಳೇದು. ಇವಾಗ 1000 ಅಡಿಕೆ ಗಿಡ ತಂದು 3 ಎಕರೆ ಹಾಕಿದೀನಿ. ಹಾ ಹಾ, 3 ಎಕರೆಗೆ. ಅದೇ ಹೇಳ್ತಾರೆ ಬಹಳ ಜನ, ಈ ಸಾರಿ ಭತ್ತ ಸಸಿ ನೆಟ್ಟಂಗೆ ಅಡಿಕೆ ಸಸಿ ನೆಟ್ ಬಿಡದಾರಂತ. ಈಗ ಎಲ್ಲ ಅಡಿಕೆ ಸಸಿಗೆ ಬಂದಿರ ಸರ್. ಬೆಲೆ ವಿಪರೀತ ಬಂದಿರೋದ್ರಿಂದ ಮುಂದೆ ಏನಾಗುತ್ತೆ ಅನ್ನೋ ತರ ಆತಂಕನೂ ಇದೆ. ಹಳೇದಾಯ್ತು, ಈಗ ಹೊಸದ್ರ ಬಗ್ಗೆ ಬಹಳ ಎಚ್ಚರವಾಗಿರ್ಬೇಕು ಮಾತ್ರ. ಹೌದು. ಸೋಮಾಯ್ನವರಿಗೆ ಒಂದು ಪ್ರಶ್ನೆ ತಮಗೆ. ಹೇಳಿ ಸರ್. ಅರಿಶಿನ ನೋಡಿದಿರಿ ತಾವು ಅಲ್ವಾ? ಅರಿಶಿನ ನೋಡಿದೀನಿ ಸರ್. ಬೆಳೆದಿದ್ದೀರಿ ಅಲ್ವಾ? ಹೌದು. ಒಂದು ಬಹಳ ಸರಳವಾದ ಪ್ರಶ್ನೆ, ಉತ್ತರ ಸಿಗ್ಬೋದಂತ ಅನ್ಕೊಂಡಿದ್ವಿ, ನೋಡೋಣ. 1 ಹೆಕ್ಟೇರ್ ಅಂದ್ರೆ ಎಷ್ಟು ಹೇಳಿ? 2.5 ಎಕರೆ. ಹೌದು, ಸರಿಯಾಗಿ ಹೇಳಿದ್ರಿ, 2.5 ಎಕರೆ. 2.5 ಎಕರೆ ಮೊನ್ನೆ ಕೇಳಿದೆ, ಬಲಿ ಹೆಕ್ಟೇರ್ ಇಲ್ಲ. ರೇಡಿಯೋದಲ್ಲಿ ಕೇಳಿದ್ರ? ಎಕರೆಗೆ ಹೇಳ್ತೀವಿ. ಹೌದು, 1 ಹೆಕ್ಟೇರ್ 33 ಸೆಂಟ್ಸ್ 1 ಎಕರೆ ಬರುತ್ತೆ. ಹಾ ಹಾ, ಒಂದು ಹೆಕ್ಟೇರ್ ಅರಿಶಿನದಿಂದ ಎಷ್ಟು ಇಳುವರಿ ಸಿಗುತ್ತೆ ಅಂತ ಹೇಳ್ಬೋದಾ? ಒಂದು ಹೆಕ್ಟೇರ್ ಅರಸಿನಿಂದ ಎಷ್ಟು ಇಳುವರಿ ಅಂತ ಸರ್? ತುಂಬಾ ಬೆಳೆದಿಲ್ಲ ಸರ್, ನಾವು ನೋಡೋಣ. ಹೌದು, ಒಂದ್ ಅಂದಾಜು ಹೇಳಿ. ಒಂದ್ ಕಲ್ಲೆಸಿರಿ ಸರ್, ಅದು ಕಲ್ಲೆಸಿರಿ ಅಂದ್ರೆ ವಾಹನಕ್ಕಲ್ಲ, ಕೆಸರಿಗೆಲ್ಲ. ನೀರು ಹರಿಯೋ ಕಾಲುವೆಗೆ ಕಲ್ಲು ಹಾಕಿ ನಿಲ್ಲಿಸ್ತಾರಲ್ಲ, ಹಂಗೆ ಕಲ್ಲೆಸಿರಿ ಅಂದ್ರೆ ಅದಕ್ಕೆ. ಒಂದು ಹೆಕ್ಟೇರ್ ಅರಿಶಿನದಿಂದ ಎಷ್ಟೆಷ್ಟು? ಇಪ್ಪತ್ತೈದು. ಏನು ಇಪ್ಪತ್ತೈದು ಕೆ ಜಿ ಕ್ವಿಂಟಲ್? ಹಾ, ಒಂದು ಹೆಕ್ಟರ್ಗೆ. ಹೆಕ್ಟರ್ಗೆ ಹೆಕ್ಟರ್ಗೆ ಎಷ್ಟಂದ್ರಿ? 25 ಕೆಜಿಸ್. ಏ, ಕೆಜಿಸ್ ಬಹಳ ಕಡಿಮೆ ಆಯ್ತು ಅಲ್ಲ? ಕೆಜಿಸ್ ಬಹಳ ಕಡಿಮೆ ಆಯ್ತು. ಕೆಜಿ ಕಡಿಮೆ ಆಯ್ತು ಯಾಕಂದ್ರೆ ನಮ್ಮ ಸ್ವಂತ ಉಪಯೋಗ ನೋಡಿ ನೋಡಿ. ಆದ್ರೂ ಅದೇ ಹೆಚ್ಚು ಬೆಳೆದಾಗ ಅದರಿಂದ ಗೊತ್ತಾಗೋದಿಲ್ಲ ಅಲ್ವಾ? ನೋಡೋಣ ನೋಡೋಣ, ಮುಂದೆ ಅವರು ಮಾತಾಡ್ತಾರಲ್ಲ, ಅವ್ರು ಹೇಳ್ಬೋದೇನೋ, ಗಮನಿಸೋಣ. ಸೋಮಯ್ಯನವರೇ ನಮಸ್ಕಾರ. ನಮಸ್ಕಾರ ಕೆಳಗಿರೆ, ನಿಮ್ಮ ಮುಂದಿರುವ ಪ್ರಶ್ನೆ, ಒಂದು ಹೆಕ್ಟೇರ್ ಅರಿಶಿನದಿಂದ ಎಷ್ಟು ಇಳುವರಿ ದೊರೆಯುತ್ತೆ ಅನ್ನೋದು. ನೋಡೋಣ ಯಾರು. ನಮಸ್ಕಾರ ಹೇಳಿ, ಯಾರು ತಾವು? ಹಲೋ ಸರ್, ನಮಸ್ತೆ. ನಮಸ್ಕಾರ, ಯಾರು ತಾವು? ಇದು ಪುತ್ತೂರು ತಾಲೂಕು ಈಶ್ವರ ಮಂಗಳ ಬಸವರಾಜ್ ಮಾತಾಡುದು. ಬಸವರಾಜ್ ಅವರು? ಈಶ್ವರ ಮಂಗಳ. 22-24 ಟನ್ ಬರಬಹುದು ಅಂತ. ಹೌದಾ? ಬರಬಹುದು ಅಂತ ಹೆಂಗ್ ಹೇಳ್ತೀರಿ? ಸಿಗಬಹುದು ಅಂತ ಅಂದಾಗ ಹೇಳಿದ್ರಿ ಸ್ವಾಮಿ ಅಲ್ವಾ? ಹೌದಾ? ಅದು ನೀವು ಶುಂಠಿದು ಹೇಳಿದ್ರಿ ಹೋದ ಸಾರಿ, ಶುಂಠಿದು ಹೇಳಿದ್ವಿ, ಅದನ್ನ ನೆನ್ಪಿಟ್ಕೊಂಡ್ರಿ ಅಂತ ಅಲ್ವಾ? ಹಿರಿಯರಿಗೆ ಕೆಲವೊಂದು ಬಹಳ ಚೆನ್ನಾಗಿ ನೆನಪಿನಲ್ಲಿ ಉಳಿದ್ಬಿಡ್ತವೆ, ಕೆಲವೊಂದು ಉಳಿಯೋದಿಲ್ಲ ಅಲ್ವಾ? ಹೌದು, ಆದರೂ ತಪ್ಪು ತಾವು ಹೇಳಿದ್ದು. 30-32 ಟನ್. ಟನ್ ಅಂದ್ರೆ ಗೊತ್ತಾಗುತ್ತಲ್ವಾ ಎಷ್ಟು ಹೇಳಿ? ಟನ್ ಅಂದ್ರೆ ಟನ್ ಅಂದ್ರೆ ಎಷ್ಟು ಕೆಜಿ? ಹಾ, 10 ಕ್ವಿಂಟಲ್. ಹೌದು, ಸರಿಯಾಗಿ ಹೇಳಿದ್ರಿ. ಅಂದ್ರೆ 1,000 ಕಿಲೋಗ್ರಾಮ್. ಹೌದು ಹೌದು, ನಿಜ. ಕಿಲೋಗ್ರಾಮ್ ನಿಜವಾಗಿ. ಒಳ್ಳೇದು ಬಸವರಾಜಣ್ಣ, ನಮಸ್ಕಾರ. ನಮಸ್ಕಾರ ಕೆಳಗ್ರೆ. ನೋಡಿ, ಶುಂಠಿಗಿಂತ ಅರಿಶಿನದಲ್ಲಿ ಒಂದು ಹೆಕ್ಟೇರಿಗೆ ಹೆಚ್ಚು ಇಳುವರಿ ಸಿಗುತ್ತೆ. ಶುಂಠಿಯಲ್ಲಿ 20-24 ಟನ್, ಅರಿಶಿನದಲ್ಲಿ 30-32 ಟನ್. ನಮಸ್ಕಾರ, ಯಾರು ತಾವು? ಮಾತಾಡಿ ಹೇಳಿ ಹೇಳಿ, ಯಾರು ತಾವು? ಹಲೋ, ಮಾತಾಡಿ. ನಾವು ಮಡಿಕೇರಿ ತಾಲೂಕು ಬೆಟ್ಟತ್ರ ಗ್ರಾಮದ ಕಟ್ಟಿದ ಪುಟ್ಟಯ್ಯ ಅಂತೇಳಿ, ಮಾಜಿ ಸೈನಿಕ. ಹಾ, ಪುಟ್ಟಯ್ಯನವ್ರೆ. ಕೆಲಸಗಳು ಏನ್ ಮಾಡ್ತಾ ಇದ್ರಿ? ಕೆಲಸಗಳು ಈಗ ಕಾಫಿ ಪಿಕ್ಕಿಂಗ್ ಆಗ್ತಾ ಉಂಟು ಸರ್. ಹೌದಾ? ನಮ್ದು ಬೆಟ್ಟತ್ತೂರಲ್ಲಿ ಸ್ವಲ್ಪ ಕಾಫಿ ಹಣ್ಣಾಗೋದು ಸ್ವಲ್ಪ ಮಾಮೂಲಿಗಿಂತ ಸ್ವಲ್ಪ ಲೇಟು. ತಡ ಯಾಕೆ? ನಮ್ಮಲ್ಲಿ ಮಳೆ ಜಾಸ್ತಿ, ಶೀತ ಪ್ರದೇಶ ಇರ್ತದೆ ಅಲ್ವಾ? ಇತ್ತೀಚೆಗೆ ಮಳೆ ಬಂತಲ್ಲ, ತೊಂದರೆ ಆಯ್ತು ನಿಮ್ಗೆ? ನಮಗೆ ಮಳೆ ಬಂದಿಲ್ಲ ಸರ್, ಮಳೆ ಒಂದು 2 ಸೆಂಟಿಮೀಟರ್ ಅಷ್ಟು ಬಂದಿದೆ, ಮಂಜು ಬಿದ್ದಾಗ. ನಮಗೇನು ತೊಂದರೆ ಆಗಿಲ್ಲ. ಹೌದಾ? ನಿಮಗೇನು ಸಮಸ್ಯೆ ಆಗಲಿಲ್ಲ? ಇಲ್ಲ, ಸಮಸ್ಯೆ ಆಗಿಲ್ಲ. ನೀವೆಲ್ಲ ಒಣಗಿಸ್ಲಿಕ್ಕೆ ಕಣ ಮಾಡ್ಕೊಂಡಿದ್ದೀರಾ, ತಾಟ್ಪಲ್ ಎಲ್ಲ ಒಣಗಿಸಿದ್ರೆ ಹೇಗೆ? ಕಣ ಮಾಡ್ಕೊಂಡಿದ್ದೀವಿ ಸರ್, ಒಂದು 100 ಬ್ಯಾಗ್ ಅಷ್ಟು ಕಲ ಇದೆ, ತಾರ್ಪಲ್ ಹಾಕಿ ಒಣಗಿಸ್ತೀವಿ. ಓಹೋ, ತಾರ್ಪಲ್ 30x25 ತಾರ್ಪಲ್, ಒಂದು 8 ತಾರ್ಪಲ್ ಇದೆ. ಹಾ ಹಾ, ಅದರಲ್ಲಿ ಹಾಕಿ. ಹೌದು, ನಿಮ್ಮ ರೇಡಿಯೋ ಸದ್ದು ಸ್ವಲ್ಪ ಕಡಿಮೆ ಮಾಡ್ತೀರಾ? ಹಾ, ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿದ್ರೆ ನಾವು ನಿಮ್ಮ ಆರಾಮ ಮಾತಾಡ್ಬೋದು. ಕಪ್ಪನ್ ತಾಟ್ಪಲ್ಗಳನ್ನ ಬಳಕೆ ಮಾಡ್ಕೊಂಡು ಒಣಗಿಸ್ತೀರಿ ಅಲ್ವಾ? ಒಳ್ಳೇದು. ಕಣ ಮಾಡೋದ್ಕಿಂತ ಇದೇ ಒಳ್ಳೇದು ಅಂತ ಹೇಳೋರು ಇದ್ದಾರೆ ಅಲ್ವಾ? ಹೌದು ಹೌದು, ಮಳೆ ಬಂದ್ಬಿಟ್ರೆ ಕಷ್ಟ ಆಗ್ತದೆ ಸರ್ ಅದನ್ನು ನಿರ್ವಹಣೆ ಮಾಡೋದು ಅಲ್ವಾ? ಹೌದು, ನಿಮಗೆ ಮಳೆ ಬಂದ ಕ್ಷಣ ನಾವು ಮಡಕೆ ಇಡ್ಬೋದು. ಹಾ ಹಾ ಹಾ, ಒಣಗಿಸೋದು ಸುಲಭ. ಹೌದು, ಭಾರತ ಸರ್ಕಾರದಿಂದ ನಿಮಗೆ ಕೃಷಿ ಸಮ್ಮಾನ ಯೋಜನೆಯಲ್ಲಿ ಹೋದ ವರ್ಷ ಹಣ ಬಂತಲ್ವಾ? ಬಂದಿದೆ ಸರ್. ಅದಕ್ಕೆಲ್ಲ ಅದಕ್ಕೆಲ್ಲ ಆಧಾರ್ ಮತ್ತೆ ಪ್ಯಾನ್ ಎಲ್ಲದೂ ಲಿಂಕ್ ಮಾಡೋ ತರ ವ್ಯವಸ್ಥೆ ಮಾಡಿದಿರಿ ಅಲ್ವಾ? ಹಾ, ಯಾರ್ಯಾರು ಮಾಡಿಸಿಲ್ಲ ಅವ್ರು ಮಾಡಿಸ್ಬಿಟ್ರೆ ಒಳ್ಳೇದು. ಇಲ್ಲಾಂದ್ರೆ ಪ್ಯಾನು ಆಧಾರ್ ಲಿಂಕ್ ಆಗ್ಲಿಲ್ಲ ಅಂದ್ರೆ ಕೃಷಿ ಸಮ್ಮಾನ ಯೋಜನೆಯ ಹಣ ನಿಮಗೆ ಸಿಗುದಿಲ್ಲ ಅಲ್ವಾ? ಹೌದು. ಎಲ್ಲಿ ಮಾಡಿಸಿದ್ರಿ ತಾವು? ಅಲ್ವಾ, ಒಳ್ಳೇದು ಒಳ್ಳೇದು. ಎಷ್ಟು ಬಂತು ತಮಗೆ? ಮತ್ತೆ ರಾಜ್ಯ ಸರ್ಕಾರದ ಹಣ ಬಂದಿರಬೇಕಲ್ವಾ? ರಾಜ್ಯ ಸರ್ಕಾರದ ಬಂದಿಲ್ಲ ಸರ್. ನನಗೆ ಬಂದಿಲ್ವಾ? ಬಂದಿಲ್ಲ, ಬಂದಿಲ್ಲ. ಹಾಂ ಹಾಂ, ಬರ್ಬೋದೇನಲ್ವಾ? ಅದು ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ, ಬಟ್ ಬಂದಿಲ್ಲ ಸರ್. ಹೌದು, ಇಲಾಖೆ ಸಹಾಯಧನಗಳನ್ನ ಪಡ್ಕೊಂತ ಇರ್ತೀರಿ ಅಲ್ವಾ? ಹೌದು, ಪಡ್ಕೊಳ್ತೇವೆ. ನಾವು ಏಲಕ್ಕಿ ಬಿಟ್ಟತ್ತೂರಿನಲ್ಲಿ ಏಲಕ್ಕಿ ಸ್ವಲ್ಪ ಬೆಳೀತಿತ್ತು, ಅದಕ್ಕೆ ಸ್ಪೈಸ್ ಬೋರ್ಡ್ ಇಂದ ನಮಗೆ ಅನುದಾನ, ಇದು ಸಬ್ಸಿಡಿ ಎಲ್ಲ ಸಿಕ್ಕಿತ್ತು. ಓಹೋ, ಪರವಾಗಿಲ್ಲ. ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ, ಸಾಂಬಾರ ಮಂಡಿ ತೆರೆಯಂಡಗಳನ್ನು ಮಾಡಿಕೊಟ್ಟಿದ್ದಾರೆ. ಓಹೋ ಹೋ, ಹ್ಮ್ ಹ್ಮ್, ಒಳ್ಳೇದು. ನಿಮ್ಗೆ ಆಸಕ್ತಿ ಇದೆ ಅಲ್ವಾ? ನಾವು ಅದೇ ಸೇನೆಯಲ್ಲಿ ದುಡ್ಡು ಬಂದು ನಾವು ನಮ್ಮ ಊರನ್ನು ಬಿಟ್ಟಿಲ್ಲ ಸರ್. ಹೌದು, ತೋಟ ಮಾಡಿದ್ದೇವೆ. ಹೌದು, ಹೋದ್ವಾರ ನಿಮ್ಮ ಕಾರ್ಯಕ್ರಮ ಪ್ರಸಾರ ಆಯ್ತು, ಕೇಳಿದ್ವಿ ಕೇಳಿದ್ವಿ. ಚಂದ ಮಾತಾಡಿದ್ರಿ. ಹ್ಮ್, ಹೌದು. ಸುಮಾರು ಜನ ಫೋನ್ ಮಾಡಿದ್ರು, ನಿಮ್ಮ ಟೈಮ್ ಗೊತ್ತಾಗಿಲ್ಲ ನಮಗೆ ಅಂತ ಹೇಳಿ. ನಾ ಹೇಳಿದೆ ಇನ್ನೊಂದ್ಸಲ ಅವ್ರು ಬಿತ್ತರಿಸ್ತಾರೆ ಅಂತ, ಸಮಾಧಾನ ಪಡ್ತೀವಿ. ಅದು ಹಿರಿಯ ಜೀವಗಳ ಭಾವ, ಮತ್ತು ಇದನ್ನು ಬೆಳಿಗ್ಗೆ ಒಂದ್ಸರಿ ಹಾಕಿದ್ರೆ ಚೆನ್ನಾಗಿರುತ್ತಲ್ವಾ? ಹಾಕೋಣ ಹಾಕೋಣ. ಅವರು ಹೇಳ್ತಾರೆ ನಿಮ್ಮ ಕೃಷಿ ಸಮಾಜದ ಅದರ ಜೊತೆಯಲ್ಲಿ ಕೃಷಿ ಕಾರ್ಯಕ್ರಮ ಮುದ್ದಾಯ್ತ, ಅದಕ್ಕಿಂತ ಮೊದಲು ಹಾಕಿ ಅಂತ ಹೇಳ್ತಾರೆ. ಇಲ್ಲ, ನಮಗೆ ಸಮಯ ಒಂದೊಂದು ಸೆಕೆಂಡ್ಗೂ ಎಷ್ಟು ಬೆಲೆ ಗೊತ್ತಾ? ಮೊನ್ನೆ ಬಂದಿದೆ ನಮ್ದು ಒಂದು ಮಾಜಿ ಸೈನಿಕರ ಸಂಘದೊಂದು ಪ್ರಕಟಣೆ ಮಾಡಿಸಂತ ಇತ್ತು, ತರಮಣಿ ಅವ್ರದ್ದು, ಬಂದು ಮಾತಾಡ್ತಿದ್ದೆ ಅಲ್ವಾ. ನೋಡಿ ನೋಡಿ, ಒಂದು ಪ್ರಶ್ನೆ ತಮಗೆ ಪುಟ್ಟಣ್ಣವ್ರೆ, ಯಾವ ಹುಳಿ ಮರದ ಎಳೆ ಬಲಿತ ಕಾಯಿಗಳನ್ನ ಸಿಪ್ಪೆ ಸಮೇತ ಜನ ತಿಂತಾರೆ ಅಥವಾ ಬಳಸ್ತಾರೆ, ಆದರೆ ಹಣ್ಣಾದಾಗ ಸಿಪ್ಪೆ ಬಿಡಿಸಿ ಬಳಸ್ಕೊಳ್ತಾರೆ? ಹುಳಿ ಮರ ಒಂದು ಕೊಡಗಿನಲ್ಲೂ ಇದೆ, ಆದರೆ ಅಷ್ಟಾಗಿ ತುಂಬ ಬೆಳೆಯಲ್ಲ. ಆದರೆ ಅದರ ಹಣ್ಣನ್ನು ನೀವು ಮನೇಲಿ ಇಟ್ಕೊಂಡಿರ್ತೀರಿ, ಅದನ್ನು ಬೇಗ ಕೆಡಲ್ಲ. ಯಾವುದದು? ಕೊಡಗಿನಲ್ಲಿ ಬಹಳ ಜನ ಆ ಹುಳಿ ಹಣ್ಣನ್ನು ಇಟ್ಕೊಂಡಿರ್ತಾರೆ, ಆದರೆ ಹಣ್ಣಾದಾಗ ಅದರ ಸಿಪ್ಪೆಯನ್ನು ಬಳಸ್ಕೊಳ್ಳೋದಿಲ್ಲ, ಸಿಪ್ಪೆ ಬಿಡಿಸಿ. ಇನ್ನೂ ಸೂಕ್ಷ್ಮವಾಗಿ ಹೇಳ್ತೀನಿ, ಉತ್ತರ ಸಿಗ್ಬೋದು. ಅದರ ಬೀಜ ತೆಗೆದು ಇಟ್ಕೊಂತಾರೆ. ಯಾವುದದು? ಕೊಡಗಿನಲ್ಲಿ ಬೆಳೀತಾರೆ, ಆದರೂ ತುಂಬ ಬೆಳೆಯಲ್ಲ. ಇದೆ ಅಲ್ಲೆಲ್ಲ ಇದೆ ಬೆಳೆಸುವಂಥದ್ದು ಅಲ್ಲ, ಪ್ರಕೃತಿಯಾಗಿ ಹುಟ್ಟುವಂಥದ್ದು. ಅದು ಸಹಜವಾಗಿ ಹುಟ್ಟುತ್ತೆ, ನಾವು ಹಾಕಿ ಬೆಳೆಸ್ಬೋದು. ಗೊತ್ತಾಗ್ತಾ ಅಲ್ವಾ? ಇಲ್ಲ, ನಿಮ್ಗೆ ಉತ್ತರ ಸೂಕ್ಷ್ಮವಾಗಿ ಹೇಳಿದ್ದೀನಿ. ಬೀಜವನ್ನ ಬಿಡಿಸಿ, ಸಿಪ್ಪೆಯನ್ನ ಬಿಡಿಸಿ. ಈಗ ಉದಾಹರಣೆಗೆ ಹುಳಿ, ಈಗ ನಿಂಬೆ ಹುಳಿ, ಅದನ್ನ ಹಣ್ಣಾದ್ಮೇಲೆ ಇಟ್ಕೊಳಕ್ ಆಗಲ್ಲ ಅಲ್ವಾ? ಕೈ ಹುಳಿ ಇದೆ, ಅದನ್ನು ಹಣ್ಣಾದ್ಮೇಲೆ ಹಂಗೆ ಇಟ್ಕೊಳಕ್ ಆಗಲ್ಲ. ಅದೇ, ಅವನ್ನೆಲ್ಲ ಒಣಗಿಸಿ ಇಟ್ಕೊಳ್ಳೋದು ಕಷ್ಟನೇ ಅಲ್ವಾ? ಆದ್ರೆ ಒಂದು ಹುಳಿ ಮರದ ಹಣ್ಣನ್ನ ಬೀಜ ಸಮೇತ ಇಟ್ಕೊಳ್ಳೋರಿದ್ದಾರೆ, ಬೀಜ ತೆಗೆದು ಇಟ್ಕೊಂಡ್ರೆ ಇನ್ನೂ ಒಳ್ಳೇದೆ, ಸಿಪ್ಪೆ ಬಿಡಿಸಿ ಇಟ್ಕೊಳ್ತಾರೆ, ಚೆನ್ನಾಗಿ ಬಳಕೆ ಆಗುತ್ತೆ, ವರ್ಷಗಟ್ಟಲೆ ಇಟ್ಕೋಬೋದು. ಯಾವುದದು? ಗೊತ್ತಾಗ್ತಾ ಇಲ್ಲ, ನೋಡೋಣ ಮುಂದಿನ ಕರೆ. ನೋಡಿ ನೋಡಿ, ಪಣಪುಳಿ ಸಿಪ್ಪೆ ಸಮೇತ ಇಟ್ಕೊಂತೀರಲ್ವಾ? ಮತ್ತೆ ಇದು ಸಿಪ್ಪೆ ಬಿಡಿಸಿ, ಸಿಪ್ಪೆ. ಹೌದು, ಇದು ಸಿಪ್ಪೆ ಜೊತೆಗೆ ಇಟ್ಕೊಳ್ಳಲ್ಲ, ಸಿಪ್ಪೆ ಬಿಡಿಸಿ, ಸಿಪ್ಪೆ ಬಿಸಾಕಿ ಇಟ್ಕೊಳ್ತಾರೆ. ನೋಡೋಣ ಮೊನ್ನೆ ಅವರು ಹೇಳ್ತಾರೆ, ನೋಡೋಣ. ನಮಸ್ಕಾರ ಕೇಳುಗ್ರೆ, ಕರೆಗಳನ್ನು ಮಾಡ್ತಾ ಇದ್ರಿ, ನಿಮಗೆ ಒಳ್ಳೆ ಆಸಕ್ತಿ ಇದೆ, ಕರೆಗಳು ಬರ್ತದವೆ, ಮಾತಾಡೋಣ. ನಮಸ್ಕಾರ, ಯಾರು ತಾವು? ಸರ್, ನಾನು ಗಣೇಶ್ ಕುಮಾರ್. ಗಣೇಶ್ ಕುಮಾರ್ ಅವರು? ಹೌದು. ಯಾವ ಊರಂದ್ರೆ ಗಣೇಶ್ ಕುಮಾರ್ ಅವರೇ? ಕೋತೂರು, ಪೊನ್ನಂಪೇಟೆ, ಕೋತೂರು. ಹೌದು ಹೌದು. ಈಗೊಂದು ಪ್ರಶ್ನೆ ಕೇಳ್ತಾ ಇದ್ವಿ, ಹೇಳ್ಬೋದಾ? ಯಾವ ಹುಳಿ ಮರದ ಎಳೆ ಮತ್ತು ಬಳ್ಳಿತ ಕಾಯಿಗಳನ್ನ ಸಿಪ್ಪೆ ಸಮೇತ ತಿಂತಾರೆ? ಸಿಪ್ಪೆ ಸಮೇತ ನೋಡಿ ಎಷ್ಟು ಬೇಗ ಬಂದ್ಬಿಡ್ತು ಉತ್ತರ ನಿಮ್ಗೆ. ಆದ್ರೆ ಹಣ್ಣ, ಅಲ್ಲಿ ನಿಮ್ಮಲ್ಲಿ ಬೆಳಿತೀರಾ ಹುಣಸೆ ಮರವನ್ನ? ಹೊರಗಿಂದೆಲ್ಲ ತಂದು ಬೆಳೆದಿದ್ದೀನಿ ಅಲ್ವಾ. ಎಳೆ ಕಾಯಿಗಳನ್ನ, ಬಲಿತ ಕಾಯಿಗಳನ್ನ ಸಿಪ್ಪೆ ಸಮೇತ ತಿಂತೀವಿ ಅಲ್ವಾ? ತಿನ್ಬಹುದು. ಆದ್ರೆ ಅದು ಹಣ್ಣಾದಾಗ ಸಿಪ್ಪೆ ಬಿಸಾಕಿನೇ ತಿನ್ನೋದು. ಹೌದು, ಅದನ್ನ ಹಾಗೆ ಹಣ್ಣನ್ನ ಬಿಡಿಸಿ ಬೀಜನ ಒಂದ್ ಕಡೆಗಿಟ್ಕೊಂಡು ಬೀಜಗಳನ್ನು ಹುರಿದು ತಿನ್ಬಹುದು, ಸಿಪ್ಪೆ ಬಿಡಿಸಿ ಮತ್ತೆ ಹೌದು. ಮಂಡಿ ನೋವು ಇರೋರಿಗೆ ಬಹಳ ಒಳ್ಳೇದಂತ ಹೇಳೋರು ಇದಾರೆ. ಹೌದು, ಒಳ್ಳೇದು ಗಣೇಶ್ ಕುಮಾರ್, ಧನ್ಯವಾದ, ನಮಸ್ಕಾರ. ಹುಣಸೆ ಹುಳಿ, ನಿಂಬೆ ಹುಳಿ, ಕೈ ಹುಳಿ ಇವೆಲ್ಲ ಹುಳಿಯ ಬಗೆ ಬಗೆಯ ರೂಪದಲ್ಲಿ ನಮ್ಮ ದೇಹಕ್ಕೆ ಸೇರ್ತವೆ ನೋಡಿ, ಚಂದ ಅನ್ಸುತ್ತೆ. ನಮಸ್ಕಾರ, ಯಾರು ತಾವು ಮಾತಾಡಿ, ಯಾರು ತಾವು? ನಮಸ್ತೆ ಸರ್, ವಿಜಯ ಅಂಗಡಿ ಸರ್ಗೆ, ಚಂದ್ರ ಸರ್. ನಮಸ್ಕಾರ ಚಂದ್ರಣ್ಣ. ನಮಸ್ತೆ ಸರ್. ಏನ್ ಕೆಲಸ ಮಾಡ್ತದ್ರಿ ಚಂದ್ರಣ್ಣ? ಸರ್, ನಾವು ದನಗಳೆಲ್ಲ ಸಾಕ್ತೀವಿ ಸರ್. ಕೃಷಿ ಮಾಡ್ತಿದ್ವಿ. ಅಲ್ಲಲ್ಲ, ಕೃಷಿ ಮಾಡ್ತಿದ್ರಿ, ಈಗೇನ್ ಕೆಲಸ ಮಾಡ್ತಿದ್ರಿ ಅಂತ? ಇವಾಗ ಕೃಷಿ ಮಾಡ್ತೀವಿ ಸರ್, ಆದ್ರೆ ಲೇಟ್ ಆಗ್ಬಿಟ್ಟಿ. ಜಾಸ್ತಿ ಮಾಡಲ್ಲ, ಯಾಕೆ, ಏನಾಯ್ತು? ಯಾವ ಬಿದ್ರಿ? ಯಾವ ಬಿದ್ರಿ? ಓ, ಯಾಕೆ ಬಿದ್ರಿ, ಹೆಂಗ್ ಬಿದ್ರಿ? ಏನಂದ್ರಿ, ಹೇಗ್ ಬಿದ್ರಿ? ಹಾ, ಹೇಗ್ ಬಿದ್ರಿ ಅಂದ್ರೆ ಯಾವ ಮರದಿಂದ ಬಿದ್ರಿ? ತೆಂಗಿನ ಮರ. ಅಯ್ಯೋಯ್ಯೋ, ತೆಂಗಿನ ಮರ. ಎಷ್ಟು ಎತ್ತರದ ತೆಂಗಿನ ಮರದಿಂದ ಬಿದ್ರಿ? ಚಿಕ್ಕದೇ ಸರ್, ಒಂದು 15 ಅಡಿ ಇತ್ತು ಅಷ್ಟೇ. ಹಾ, ಮತ್ತೆ ಹೆಂಗೆ? ತಿಯರಿ ಮೇಲೆ ಬಿದ್ದಿತ್ತಲ್ಲ. ಅಯ್ಯೋಯ್ಯೋ, ತಲೆಗೆ ಏನಾದ್ರೂ ಪೆಟ್ಟಾಗಿತ್ತಾ? ಇಲ್ಲ ಸರ್, ಬರೀ ಕಾಲನ್ ಮರಗಳು. ಹೌದಾ, ನೋಡಿ, ಎಚ್ಚರಿಕೆ ಇಲ್ಲದೆ ಹೋದ್ರೆ ಅಥವಾ ಗೊತ್ತಿಲ್ಲದಂಗೆ ಅನಾಹುತಗಳಾಗ್ಬಿಡ್ತಾವಲ್ವಾ? ಆಗ್ಲಿಂದ ನೀವು ಮಾತಾಡೋದು ಅದು ಇದು ವ್ಯತ್ಯಾಸ ಆಯ್ತಾ? ಮೊದಲು ಚುರುಕಾಗಿ ಮಾತಾಡ್ತಿದ್ರೆ ಹಾಗೆ ಅಥವಾ ಹೀಗೆ ಇತ್ತ? ಹೌದಾ, ಆಗ್ಲಿಂದ ಮಾತಾಡೋದು ಸ್ವಲ್ಪ ನಿಧಾನ ಆಗ್ಬಿಡ್ತಾ? ಭಯದಿಂದ ಆಯ್ತಾ ಅಥವಾ ಏನಾಯ್ತು? ಓಹೋಹೋ, ನೋಡಿ, ತುಂಬಾ ಜನ ಮಾವಿನ ಮರ, ಹುಣಸೆ ಮರ, ತೆಂಗಿನ ಮರ, ಅಡಿಕೆ ಮರದಿಂದ ಬಿದ್ದು ತೊಂದರೆಗಳನ್ನ ಮಾಡ್ಕೊಂಡಿರೋದಿದೆ. ಎಷ್ಟು ಎಚ್ಚರಿಕೆ ತೆಗೆದುಕೊಂಡ್ರು ಸಾಲದು ಅಲ್ವಾ ಚಂದ್ರಣ್ಣ? ಹುಷಾರಾಗಿ ಹುಷಾರಾಗಿ ಉಪಚಾರ ತೆಗೆದುಕೊಳ್ತಾಯಿದ್ದೀರಲ್ವಾ? ಈಗಲೂ ಉಪಚಾರ ತೆಗೆದುಕೊಳ್ತಾಯಿದ್ದೀರಾ? ತೋರ್ತೀನಿ ಸರ್ ಆಸ್ಪತ್ರೆ. ಒಳ್ಳೇದಾಗಲಿ ಮಾಡಿ. ಒಂದು ಪ್ರಶ್ನೆ ನಿಮಗೆ, ಪ್ರಪಂಚದ ಯಾವ ದೇಶದಲ್ಲಿ ಅರಿಶಿನವನ್ನು ಮತ್ತು ಶುಂಠಿಯನ್ನು ಗರಿಷ್ಠವಾಗಿ ಬೆಳೆಯಲಾಗ್ತಾ ಇದೆ? ಪ್ರಪಂಚದಲ್ಲಿ ಯಾವ ದೇಶದಲ್ಲಿ ಅರಿಶಿನವನ್ನು ಮತ್ತು ಶುಂಠಿಯನ್ನು ಗರಿಷ್ಠವಾಗಿ ಬೆಳೆಯಲಾಗ್ತಾ ಇದೆ? ನಮ್ಮ ಇಂಡಿಯಾದಲ್ಲೇ ಸರ್. ಅದೆಂಗೆ ಹೇಳಿದ್ರಿ, ಇಂಡಿಯಾದಲ್ಲಿ ಅಂತ? ಇಲ್ಲೇ ಜಾಸ್ತಿ ಸರ್, ಇತ್ತಗೆ ಚಾಮರಾಜನಗರ. ಓಹೋ, ಗುಂಡ್ಲುಪೇಟೆ. ಹೌದು, ಜಾಸ್ತಿ ಆಗ್ತಿದ್ದಕ್ಕೆ ಭಾರತದಲ್ಲಿ ಗರಿಷ್ಠವಾಗಿ ಅಂತ ಹೇಳ್ಬಿಡ್ತೀರಾ? ಅದೇ ಸರ್, ಅದಕ್ಕೆ ಡ್ರೈ ಲ್ಯಾಂಡ್ ಜಾಸ್ತಿ ಬೇಕು ಸರ್, ನೀರಾವರಿ ಜಾಸ್ತಿ, ನೀರು ನಿಂತ್ಕೋಬಾರ್ದು. ಹಾಗೆ ಬಾಳೆ ಗಿಡದಂಗೆ ಇರ್ತದೆ ಹಾಗೆ ಹಾಗೆ. ಅಲ್ಲ, ಒಂದ್ ರೀತಿಯಲ್ಲಿ ನೀವು ಅನ್ಕೊಂಡಿರೋ ಸರಿಯಾದ ಉತ್ತರ, ಆದ್ರೆ ಹೊರಗಡೆ ದೇಶಗಳಲ್ಲಿ ನಮ್ಮ ದೇಶದಲ್ಲಿರೋ ವಾತಾವರಣನು ಇದೆ. ಸಾಕಷ್ಟು ದೇಶಗಳಲ್ಲಿ ಒಣ ಭೂಮಿ ಇದೆ, ಈ ಥರದ ಬೆಳೆಗಳನ್ನು ಬೆಳೀಲಿಕ್ಕೆ ಅವಕಾಶಗಳಿದ್ದಾವೆ. ಇಂಡೋನೇಷ್ಯಾ ತೆಗೆದುಕೊಳ್ಳಿ, ಚೀನಾ ತೆಗೆದುಕೊಳ್ಳಿ, ಇನ್ನೂ ಬೇರೆ ಬೇರೆ ದೇಶಗಳಲ್ಲಿ ನಮ್ಮಲ್ಲಿ ಏನು ಬೆಳೆ ಮಾಡ್ತೀವೋ ಅದೇ ಥರದ ವಾತಾವರಣನೂ ಇದೆ. ಈಗ ರಾಗಿ ತಗೊಳ್ಳಿ, ಆಫ್ರಿಕಾ ದೇಶಗಳಲ್ಲಿ ತುಂಬ ಕಡೆಗೆ ರಾಗಿಯನ್ನು ಬೆಳೆಯಲಾಗ್ತಾ ಇದೆ. ಹಾಗೆ ಹಾಗೆ, ಉತ್ತರ ಸರಿಯಾಗಿ ಹೇಳಿದ್ರಿ. ಈಗ ಏನೇನು ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅಲ್ಲಿ ನಿಮ್ಮ ಕಡೆಗೆ? ನಮ್ಮ ಕಡೆ ಕಬ್ಬು ಇವಾಗ ಪಂಪ್ ಸೆಟ್ ಅಲ್ಲ ಸರ್, ನೀರು ಹಾಯಿಸಿದೆ ಒಂದು ಕೆಲಸ. ಹೌದಾ, ಈಗ ಕರೆಂಟ್ ಕೊಡೋದೆ 6 ಗಂಟೆ ಕೊಡ್ತಾರೆ. ಸಾಕಾಗಲ್ಲ 6 ಗಂಟೆ ಅಲ್ವಾ? 6 ಗಂಟೆಲ್ಲ ಕೊಡೋಲ್ಲ ಸರ್, ಒಂದೊಂದು 4 ಗಂಟೆಗೆ 7 ಗಂಟೆ ಟೈಮ್ಗೆ ಕಿತ್ತಾಕ್ತಾರೆ. ಓಹ್, ಕಿತ್ತಾಕ್ಬಿಡ್ತಾರ? ಏನ್ ಕಿತ್ತಾಕ್ತಾರೆ? ಅದೇ ಟೈಮಿಂಗ್ಸ್ ಅಷ್ಟು ಮೇಲೆ ಅವಾಗ ಏನಾರ ಎಲ್ಲಾರ ಏನಾರ ಇದಾವೆ. ಕಿತ್ತಾಕಲ್ಲ, ಕರೆಂಟ್ ಕಿತ್ತಾಕಲ್ಲ, ನಿಲ್ಲಿಸ್ತಾರೆ. ಸಾಕ್ರಪ್ಪ, ಸುಸ್ತ್ ಮಾಡ್ಕೋಬೇಡಿ, ಅತಿಯಾಗಿ ದುಡಿಬೇಡಿ, ಸಾಕು. ಅತಿಯಾಗಿ ಕರೆಂಟ್ ಕೊಟ್ಬಿಟ್ಟು ನೀವು ವಿಪರೀತ. ಹ್ಮ್ ನೋಡಿ, ಅದೇ ನೀರಾವರಿ ವಿದ್ಯುತ್ ಮತ್ತೊಂದು ಮಗದೊಂದು ಬಂದಷ್ಟು ರೈತರು ಒಂದ್ ರೀತಿಯಲ್ಲಿ ಒತ್ತಡಕ್ಕೆ ಸಿಕ್ಕಾಕೊಂಡ್ರು, ಸಮಸ್ಯೆ ಮಾಡ್ಕೊಂಡ್ರು ಅಂತ ಹೇಳೋರು ಇದ್ದಾರೆ. ಅಷ್ಟೇ ಸರ್, ಏನಾರ ಒಂದ್ಸತಿ ಪಂಪ್ ಸೆಟ್ ಸುಟ್ಟೋಯ್ತು, ಟಿಸಿನೇ ಸುಟ್ಟಾಯ್ತು ಅಂದಾಗ ಬೆಳೆನೆ ಒಣಬೇಕು. ನೋಡಿ ನೋಡಿ ಹಾಕ್ಸೋಕೆ ಅಲ್ವಾ, ನೀವು ಪಂಪ್ ಸೆಟ್ ಹಾಕ್ಸ್ಕೊಂಡಿದ್ದೀರಾ? ಹತ್ತಕ್ಕೆ ಎರಡು ಸರ್. ಎಷ್ಟು ಹೆಚ್ ಪಿ ಪಂಪ್ ಸೆಟ್ ಇದೆ ನಿಮಗೆ? ಎರಡು ಹೊಡಿತಾವ ಸರ್. ಅಡಿ ದೂರದಿಂದ ಹೊಡಿತಾವ. ಏನು ಹೆಚ್ ಪಿ ಅಂದ್ರೆ ಚಂದ್ರಣ್ಣ, ಹೆಚ್ ಪಿ ಅಂದ್ರೇನು? ಹೆಚ್ ಪಿ ಅಂದ್ರೆ ಸರ್ ಅದು ಕೆಪಾಸಿಟಿ ಸರ್. ಅಲ್ಲ ಕೆಪಾಸಿಟಿ ಸರಿನೇ, ಹೆಚ್ ಅಂದ್ರೇನು, ಪಿ ಅಂದ್ರೇನು? ಹೆಚ್ ಅಂದ್ರೆ ಏನು, ಪಿ ಅಂದ್ರೇನು? ಹೆಚ್ ಪಿ ಪಂಪ್ ಸೆಟ್ ಅಲ್ಲ, ಪಿ ಅಂದ್ರೆ ಪಂಪ್ ಸೆಟ್ ಅಲ್ಲ, ಹೆಚ್ ಪಿ. ನೋಡಿ ನಾವು ಎಷ್ಟೊಂದು ಸಾರಿ ಮಾತಾಡ್ತಿರ್ತೀವಿ, ಆದರೆ ಎಷ್ಟೊಂದು ತಿಳ್ಕೊಳ್ಬೇಕನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ರೆ ಓಹೋ ಇಲ್ಲೂ ಇದೆಯಲ್ಲ ಅಂತ ಅರ್ಥ ಆಗುತ್ತಲ್ವಾ? ನೋಡೋಣ ಮುಂದೆ ಅವ್ರಿಗೆ ಇದೇ ಪ್ರಶ್ನೆನ ಕೇಳೋಣ, ಹೆಚ್ ಪಿ ಅಂದರೆ ಏನು ಅಂತ. ಒಳ್ಳೆಯದು, ಧನ್ಯವಾದ ಸರ್. ನಮಸ್ಕಾರ. ನಮಸ್ಕಾರ ಕೇಳಿದ್ರೆ, ನಾವು ಕೃಷಿಕರಾಗಿ ಅನೇಕ ಕಡೆ ಪಂಪ್ ಸೆಟ್ಗಳನ್ನು ಇಟ್ಕೊಂಡು ನೀರನ್ನು ಎತ್ತುವ ಕೆಲಸ ಮಾಡ್ತಾ ಇರ್ತೀವಿ. ಅಲ್ಲಿ 5 HP, 7.5 HP, 8 HP, 10 HP ಪಂಪ್ ಸೆಟ್ಗಳನ್ನು ಬಳಕೆ ಮಾಡ್ಕೊಳ್ತಾ ಇರ್ತಲ್ವ, ಹೆಚ್ ಪಿ ಅಂದರೆ ಏನು ಅಂತ ಕೆಡತವಾಯಿತು. ಕೊನೆಯ ಕರೆ ಅನ್ನಿಸುತ್ತೆ, ಒಂದು ಕರೆಯನ್ನು ತೆಗೆದುಕೊಂಡು ನಾವು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀವಿ. ಕೊನೆಯ ಕರೆ ಯಾರದು ನೋಡೋಣ. ಮಾತಾಡಿ ಶ್ರೋತೃಗಳೇ, ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮುಂದೆ ಬರ್ತಾ ಇದೆ ಶ್ರೋತೃಗಳೇ. ನಮಸ್ಕಾರ, ಯಾರು ತಾವು, ಯಾರು ತಾವು ಹೇಳಿ, ಕೇಳ್ತಾ ಇಲ್ಲ. ನಮಸ್ಕಾರ, ಯಾರು ತಾವು? ನಮಸ್ಕಾರ ಸರ್. ನಮಸ್ಕಾರ, ಯಾರು ತಾವು? ಅಜಿತ್ ಅಂತ ಹೇಳಿ. ಅಜಿತ್ತ? ಅಜಿತ್. ಎಲ್ಲಿಂದ ಅಜಿತ್? ಗುಡ್ಡೇಶ್ವರ. ಹಾ ಹಾ, ಹತ್ತೂರು ಗ್ರಾಮ. ಹತ್ತೂರು. ಏನ್ ಮಾಡ್ತೀರಿ ಅಜಿತ್? ಅಜಿತ್ ಅಲ್ಲ ಸರ್, ಸಜಿತ್. ಸಜಿತ್, ಓಹೋಹೋ. ಬಹಳ ಹಿಂದೆ ಮಾತಾಡಿದ್ರೆ, ಹಿಂದೆ ಬಹಳ ಹಿಂದೆ ಮಾತಾಡಿದ್ರೆ ಅಲ್ವಾ, ಒಂದು ವರ್ಷ ಮೇಲೆ ಆಯ್ತು. ಹೇಗಿದೆ ನಿಮ್ದು ಹಂದಿ ಸಾಕೋದು ಅದೆಲ್ಲ? ಪರವಾಗಿಲ್ಲ, ಚೆನ್ನಾಗಿದೆ ಸರ್. ಕಾಯಿಲೆ ಬಂದು ಸ್ವಲ್ಪ ಹಂದಿ ಕಮ್ಮಿ ಮಾಡಿದೆ. ಓಹೋಹೋ. ಆದ್ರೂ ಪರಿಶ್ರಮ ಪಟ್ಟು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀರಲ್ವಾ? ಹೌದು. ನೋಡಿ, ಒಳ್ಳೇದು. ಹತ್ತೂರು. ಈಗ ಎಷ್ಟಿದಾವ ಹಂದಿಗಳು? ಈಗ ಒಂದು 10 ಮರಿನ ಬಿಟ್ಟಿದ್ದೀನಿ ಸರ್. ಹಾ, ಎಲ್ಲ ಗುತ್ತಿಗೆ ಜಮೀನನ್ನೇ ತೆಗೆದುಕೊಂಡು ನೀವು ಜೀವನ ಮಾಡ್ತಾ ಇದೀರಲ್ವಾ ಸರ್? ಗುತ್ತಿಗೆ ಜಮೀನುಗಳನ್ನ ತೆಗೆದುಕೊಂಡು ಜೀವನ ಮಾಡ್ತಾ ಇದೀರಲ್ವಾ? ನಿಮ್ದೇ ಸ್ವಂತ ಜಮೀನು ಮಾಡ್ಕೊಂಡ್ರೆ? ಅದು 1 ಎಕರೆ ಇದೆ ಸರ್. ಹಾ, ಉಳಿದದ್ದು ಒಂದು 4-6 ಎಕರೆ ಗುತ್ತಿಗೆ ಜಮೀನು ತಗೊಳ್ತೀರಲ್ವಾ? ಒಳ್ಳೇದು, ಒಳ್ಳೇದು. ನಿಮ್ಮಲ್ಲಿ ಆವೃತ್ತಿಲಿ ತಗೊಂಡಿದ್ದೀವಿ. ಹಾ, ನಿಮ್ಮ ಸಂಖ್ಯೆನೇ ಹೇಳಿ ಅಜಿತ್. ಸಜಿತ್. 9 6 3 2 2 5 9 8 4 1 5 9 9 8 4 1 4 1. ಓಕೆ, ಪ್ರಶ್ನೆ ತಮಗೆ ಗೊತ್ತಾಯ್ತಾ, ಹೆಚ್ ಪಿ ಅಂದ್ರೆ ಏನು ಅಂತ? ಹೈ ಪ್ರೆಷರ್. ಹೈ ಪ್ರೆಷರ್ ಅಲ್ಲ, ಹಾರ್ಸ್ ಪವರ್, ಅಶ್ವಶಕ್ತಿ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಹಾರ್ಸ್ ಪವರ್. ಹಾ ನೋಡಿ, ಹಾರ್ಸ್ ಪವರ್ ಅಶ್ವಶಕ್ತಿ, ಕುದುರೆ ಶಕ್ತಿಯಷ್ಟು ಇರುತ್ತೆ ಅಂತ. 1 HP ಅಂದ್ರೆ 1 ಅಶ್ವಶಕ್ತಿ, 2 ಅಶ್ವಶಕ್ತಿ ಅಂತ. ಅದೇ, ಧನ್ಯವಾದ ಸಜಿತ್. ನಮಸ್ಕಾರ ಕೇಳಿದ್ರೆ, ಕರೆಗಳನ್ನು ಇನ್ನೂ ಮಾಡ್ತಿದ್ದೀರಿ ಆದರೆ ಸಮಯವಿಲ್ಲ. ಸಂಪರ್ಕ ಮಾಡಿದ ಆಲಿಸಿದ ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಿದ್ದೀವಿ. ನಮಸ್ಕಾರಗಳು. ರೈತ ಬಂಧುವರೇ, ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ವಿಜಯ ಅಂಗಡಿ. ಇನ್ನು ನಾಳಿನ ಕಿಸಾನ್ ವಾಣಿಯಲ್ಲಿ ಕಾಫಿ ಮಂಡಳಿಯ ಯೋಜನೆಗಳು ಮತ್ತು ತಾಂತ್ರಿಕ ಸಲಹೆಗಳ ಕುರಿತ ಸಂಯೋಜಿತ ಕಾರ್ಯಕ್ರಮ ಪ್ರಸಾರವಾಗುವುದು. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಸುದ್ದಿ ಜೊಂಪೆ. ಸುದ್ದಿ ಜೊಂಪೆ ಓದ್ತಾ ಇರೋ ಕನ್ನಡಕ ಡೀನಾ ದೇವಯ್ಯ. ಜೊಂಪೆ ಮುಖ್ಯಾಂಶಗ: ಬ್ಯಾರೆ ಬ್ಯಾರೆ ವಿದ್ಯುತ್ ಕಾಮಗಾರಿನ ಬ್ಯಾಗ ಪೂರ್ಣ ಮಾಡಿ ಅಪ್ಪಚ್ಚು ರಂಜನ್. ಫೆಬ್ರವರಿ 11 ರಾಷ್ಟ್ರೀಯ ಲೋಕ ಅದಾಲತ್. ಜೊಂಪೆನ ವಿವರ: ಕೊಡಗು ಜಿಲ್ಲೆನ ಸುಂಟಿಕೊಪ್ಪ, ಸೋಮಾರ್ಪೇಟೆ, ಮಡಿಕೇರಿ, ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ಶ್ರೀಮಂಗಲಲ್ಲಿ ನಡೆಯುತ್ತಿರುವ 66 kV ವಿದ್ಯುತ್ ಕಾಮಗಾರಿನ ಬ್ಯಾಗ ಪೂರ್ಣಗೊಳಿಸುವಂಗೆ ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನ್ ಅವರು ತಿಳಿಸಲು. ಜಿಲ್ಲೆಯಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ವತಿಯಿಂದ ಈಗಾಗಲೇ 66 kV ವಿದ್ಯುತ್ ಮಾರ್ಗದ ಕಾಮಗಾರಿಗೆ ಸಂಬಂಧಿಸಿದಂತೆ ಮಡಿಕೇರಿನ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ಈಗಾಗಿ ನಡೆದ ಸಭೆಯಲ್ಲಿ ಮಾಹಿತಿ ತಕ್ಕೊಂಡು ಮಾತನಾಡಿದರು. ವಿದ್ಯುತ್ ಕಾಮಗಾರಿಗೆ ಸಂಬಂಧಿಸಿದಂತೆ ವಿದ್ಯುತ್ ಮಾರ್ಗ ಹಾದು ಹೋಗುವ ಭೂ ಮಾಲೀಕರಿಗೆ ಶುರುಳೆ ಮಾಹಿತಿ ಕೊಟ್ಟು ಸರ್ವೆ ಕೆಲಸಕ್ಕೆ ಮನವರಿಕೆ ಮಾಡಿಕೊಡಕು ವಿದ್ಯುತ್ ಮಾರ್ಗನ ಬ್ಯಾಗ ಸರ್ವೆ ಮಾಡಿ ಕಾಮಗಾರಿ ಪೂರ್ಣ ಮಾಡುವಂಗೆ ಅಪ್ಪಚ್ಚು ರಂಜನ್ ಅವುಕೆ ಕೆಪಿಡಿಸಿಎಲ್ ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟು. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ನಿರ್ದೇಶನದ ಮೇರೆಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಫೆಬ್ರವರಿ 11 ಕೊಡಗು ಜಿಲ್ಲೆನ ಬೇರೆ ಬೇರೆ ಹಂತದ ಎಲ್ಲಾ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಮೆಗಾ ಲೋಕ ಅದಾಲತ್ ನಡೆದಿದ್ದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಂಗೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಕೆಬಿ ಪ್ರಸಾದ್ ತಿಳಿಸಿದರು. ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳಾದ ರಾಜಿ ಆಗುವ ಅಪರಾಧಿತ ಪ್ರಕರಣಗ, ಬ್ಯಾಂಕ್ ವಸೂಲಾತಿ ಪ್ರಕರಣಗ, ಸಾಲ ವಸೂಲಾತಿ ನ್ಯಾಯಾಧಿಕರಣದ ಪ್ರಕರಣಗ, ಹಿಂಗೆ ಬೇರೆ ಬೇರೆ ನ್ಯಾಯಾಲಯ ಪ್ರಕರಣಗಳನ್ನು ರಾಜಿ ಮೂಲಕ ಇತ್ಯರ್ಥಪಡಿಸಿಕೊಳ್ಳಕು. ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಮಡಿಕೇರಿ ಪ್ರಾದೇಶಿಕ ಕೇಂದ್ರ ವತಿಯಿಂದ 2023 ಜನವರಿಗೆ ಶೈಕ್ಷಣಿಕ ಕಾರ್ಯಕ್ರಮಗಳ ಪ್ರವೇಶಾತಿಗೆ ಆನ್ಲೈನ್ಲ್ಲಿ ಅರ್ಜಿ ಕರೆದಳು. ಸ್ನಾತಕ ಶಿಕ್ಷಣ ಕಾರ್ಯಕ್ರಮಗ ಬಿಎ, ಬಿಕಾಂ, ಬಿಲಿಬ್, ಐಎಸ್ಐ, ಬಿಬಿಎ, ಬಿಎಸ್ಸಿ, ಸ್ನಾತಕೋತ್ತರ ಶಿಕ್ಷಣ ಕಾರ್ಯಕ್ರಮಗ ಎಂಎ, ಎಂಬಿಎ, ಎಂಕಾಂ ಪ್ರವೇಶಾತಿಗೆ ಹಾಗೆ ಇನ್ನಿತರೆ ಮಾಹಿತಿಗೆ ಅರ್ಜಿದಾರರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧಿಕೃತ ವೆಬ್ಸೈಟ್ www.ksou.mysuru.ac.in ನೋಡಕು. ಹೆಚ್ಚಿನ ವಿವರಕ್ಕೆ ಮಡಿಕೇರಿ ಸರ್ಕಾರಿ ಜೂನಿಯರ್ ಕಾಲೇಜಿನ ಹತ್ತಿರ ಇರುವ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯನ ಸಂಪರ್ಕಿಸಕು. ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ನಿಗಮದ 2022-23 ಸಾಲಿನಲ್ಲಿ ಸ್ವಾತಂತ್ರ್ಯ ಮಹೋತ್ಸವದ ಅಂಗವಾಗಿ ಮುನ್ನಡೆ ಯೋಜನೆಯಲ್ಲಿ ಕೌಶಲ್ಯ ಕರ್ನಾಟಕ ತಂತ್ರಾಂಶದ ಮುಖಾಂತರ ಆನ್ಲೈನ್ ಮೂಲಕ ಅರ್ಜಿ ಕೊಡುಗೆ ಕಾಲಾವಕಾಶ ಕೊಟ್ಟಳು. ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, ಕರ್ನಾಟಕ ಅಲೆಮಾರಿ, ಕರ್ನಾಟಕ ಮಡಿವಾಳ ಹಿಂಗೆ ಹಿಂದುಳಿದ ವರ್ಗಗಳ ಯುವಜನರಿಗೆ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಮುನ್ನಡೆ ಯೋಜನೆಯಡಿ ಹಿಂದುಳಿದ ವರ್ಗಗಳ ಯುವಜನರಿಗೆ ಕೌಶಲ್ಯ ಅಭಿವೃದ್ಧಿಪಡಿಸಿ ಉದ್ಯೋಗಮುಖಿಗಳನ್ನಾಗಿ ಮಾಡಿಕೆ ಸರ್ಕಾರದ ಸಂಸ್ಥೆಗಳಾದ ಐಟಿಐ, ಜಿಟಿಟಿಜಿ ಹಿಂಗೆ ಬೇರೆ ಬೇರೆ ಅಲ್ಪಾವಧಿ ಕೋರ್ಸ್ಗಳ ಮೂಲಕ ಕೌಶಲ್ಯ ತರಬೇತಿ ಕೊಡುಗೆ ಹಂಗೆ ತಾಂತ್ರಿಕೇತರ ಜಾಬ್ ರೋಲ್ ಆದ ಟೈಲರಿಂಗ್ ತರಬೇತಿನ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾವಾರು ಐಟಿಐ ಮೂಲಕ ಹಂಗೆ ಕರ್ನಾಟಕ ಕೌಶಲಾಭಿವೃದ್ಧಿ ನಿಗಮದ ಅಧಿಕೃತ ಮಾನ್ಯತೆ ಪಡ್ಕೊಂಡ ಸರ್ಕಾರದ ಸಂಸ್ಥೆ ಎಟಿಡಿಸಿಗಳಿಗೆ ಅರ್ಜಿಗಳನ್ನ ಮಾರ್ಚ್ 31 ಸಲ್ಲಿಸಕು. ಹೆಚ್ಚಿನ ವಿವರಕ್ಕೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮನ ಸಂಪರ್ಕಿಸಕು. ಕರ್ನಾಟಕ ರಾಜ್ಯ ಪತ್ರಕಾರ ಇಲಾಖೆ ಮೈಸೂರು ವಿಭಾಗೀಯ ಪತ್ರಕಾರ ಕಚೇರಿ ಹಂಗೆ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಇತಿಹಾಸ ವಿಭಾಗ ಇವರ ಕೂಡುಕೊಟ್ಟಲ್ಲಿ ಚಾರಿತ್ರಿಕ ದಾಖಲೆಗಳಲ್ಲಿ ಕೊಡಗು ಜಿಲ್ಲೆನ ಇತಿಹಾಸ ತಿಳುವ ವಿಷಯದಲ್ಲಿ 2 ರಾಷ್ಟಮಟ್ಟದ ವಿಚಾರ ಸಂಕಿರಣ ಫೆಬ್ರವರಿ 1 ಮತ್ತು 2 ಕಾಲೇಜು ಸಭಾಂಗಣದಲ್ಲಿ ನಡೆದಿದೆ. ಫೆಬ್ರವರಿ 1 11 ಕಾಲೇಜು ಸಭಾಂಗಣದಲ್ಲಿ ವಿಚಾರ ಸಂಕಿರಣದ ಉದ್ಘಾಟನಾ ಸಮಾರಂಭ ನಡೆದಿದೆ. 2022-23 ಸಾಲಿನಲ್ಲಿ ಮಡಿಕೇರಿ ನಗರಸಭೆ ಆಯವ್ಯಯ ತಯಾರಿಸುವ ಸಂಬಂಧ ಆದಾಯ ಮತ್ತು ಅಭಿವೃದ್ಧಿ ಬಗ್ಗೆ ಸೂಕ್ತ ಸಲಹೆ ಪಡ್ಕಣಿಕೆ ನಗರಸಭೆ ಅಧ್ಯಕ್ಷರಾದ ಎನ್ಪಿ ಪೂವಯ್ಯ ಅವರ ಅಧ್ಯಕ್ಷತೆಯಲ್ಲಿ ಫೆಬ್ರವರಿ 2 ಮಧ್ಯಾಹ್ನ 3 ಮಡಿಕೇರಿನ ಕಾವೇರಿ ಕಲಾಕ್ಷೇತ್ರದಲ್ಲಿ ಪೂರ್ವಭಾವಿ ಸಭೆ ನಡೆದಿದೆ. ಸಭೆಗೆ ಹಿರಿಯ ನಾಗರಿಕರು, ನೋಂದಾಯಿತ ಸಂಘ ಸಂಸ್ಥೆಗ, ಸರ್ಕಾರೇತರ ಸಂಸ್ಥೆಗ, ಹಂಗೆ ಚುನಾಯಿತ ಸ್ಥಳೀಯ ಮಾಜಿ ಜನಪ್ರತಿನಿಧಿಗ, ಹಂಗೆ ಆಸಕ್ತಿ ಇರುವ ಸಾರ್ವಜನಿಕರು ಸಭೆಗೆ ಹಾಜರಾಗಿ ಸರಿಯಾದ ಸಲಹೆ ಸೂಚನೆ ಕೊಡಕುತ್ತ ಪೌರಾಯುಕ್ತರಾದ ವಿಜಯ್ ಅವರು ಕೇಳಿಕೊಂಡಳು. ಕೊಡಗು ಪ್ರೆಸ್ ಕ್ಲಬ್, ಕೊಡಗು ಜಿಲ್ಲಾ ಕಾರ್ಯನಿರತರ ಪತ್ರಕರ್ತರ ಸಂಘ, ಅಶ್ವಿನಿ ಆಸ್ಪತ್ರೆ, ಸುಯೋಗ ಆಸ್ಪತ್ರೆ, ವಾಕ್ ಮತ್ತು ಶ್ರವಣ ಇನ್ಫ್ಲಾಂಟ್ ಕ್ಲಿನಿಕ್ನ ಕೂಡುಕೂಟಲ್ಲಿ ವಿಶ್ವ ಕ್ಯಾನ್ಸರ್ ದಿನಾಚರಣೆಯ ಪ್ರಯುಕ್ತ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆಯಾಗುತ್ತು. ಫೆಬ್ರವರಿ 4 ಬೆಳಗ್ಗೆ 9 ಮಧ್ಯಾಹ್ನ 2 ಮಡಿಕೇರಿ ಅಶ್ವಿನಿ ಆಸ್ಪತ್ರೆಯಲ್ಲಿ ನಡುವೆ ಶಿಬಿರದಲ್ಲಿ ತಜ್ಞ ವೈದ್ಯರಿಂದ ಉಚಿತ ತಪಾಸಣಾ ಸೌಲಭ್ಯ ಇದ್ದದೆ. ಸಾಮಾನ್ಯ ರೋಗ ತಪಾಸಣೆ, ಸ್ತ್ರೀರೋಗ ತಪಾಸಣೆ, ಕಿವಿ ಗಂಟಲು ಮತ್ತು ಮೂಗು ತಪಾಸಣೆ, ಹಲ್ಲಿನ ಚಿಕಿತ್ಸೆ, ಇಸಿಜಿ, ಎಕೋ ತಪಾಸಣೆಯ ಸೌಲಭ್ಯನ ಸಾರ್ವಜನಿಕರು ಪಡ್ಕೊಳ್ಳಕು. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಕಲಾವಿದೆ ಶ್ರೀಮತಿ ಆಯ್ಮುಡಿ ಎಂಡ ರಾಣಿ ಮಾಚಯ್ಯ ಅವಕ್ಕೆ ಇದೇ ಬರುವ 3ರಂದು ಶುಕ್ರವಾರ ಮಡಿಕೇರಿ ಕೊಡವ ಸಮಾಜ ವತಿಯಿಂದ ಸಾರ್ವಜನಿಕ ಸನ್ಮಾನ ನಡೆದಿದೆ. ಅಂದು ಬೆಳಗ್ಗೆ 10 ಗಂಟೆಗೆ ಮೆರವಣಿಗೆಯೊಟ್ಟಿಗೆ ರಾಣಿ ಮಾಚಯ್ಯ ಅವರನ್ನ ಸಭಾಂಗಣಕ್ಕೆ ಕರ್ಕೊಂಡು ಬಂದವೆ. ಮೆರವಣಿಗೆ ಮಹಾದೇವಪೇಟೆ ಆವರಣ ಖಾಸಗಿ ಬಸ್ ನಿಲ್ದಾಣದ ಮೂಲಕ ಹೋಗಿ ಜನರಲ್ ತಿಮ್ಮಯ್ಯ ವೃತ್ತನ ಸುತ್ತಿ ಕೊಡವ ಸಮಾಜಕ್ಕೆ ಬಂದಿದೆ. ಸನ್ಮಾನ ಕಾರ್ಯಕ್ರಮ ಬೆಳಗ್ಗೆ 11 ಗಂಟೆಗೆ ನಡೆದಿದ್ದ. ಮಡಿಕೇರಿ ಕೊಡವ ಸಮಾಜದ ಅಧ್ಯಕ್ಷ ಮಂಡುವಂಡ ಮುತ್ತಪ್ಪ ಅವರು ತಿಳಿಸಲು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಕೇಳಿದಿರಿ. ಪಾಕಶಾಲಾ ಪಾಕಶಾಲಾ ಹೋಟೆಲ್ ಉದ್ಯಮದಲ್ಲಿ ಖ್ಯಾತಿ ಗಳಿಸಿರುವ ಕೆಎನ್ ವಾಸುದೇವ ಅಡಿಗಾವರ ಪಾಕಶಾಲಾ ಇದೀಗ ಮಡಿಕೇರಿಯಲ್ಲಿ. ಶುಚಿ, ರುಚಿ ಮತ್ತು ವೈವಿಧ್ಯಮಯ ತಿನಿಸುಗಳಿಗೆ ಇನ್ನೊಂದು ಹೆಸರು ಪಾಕಶಾಲಾ. ಸಸ್ಯಹಾರಿ ಊಟೋಪಚಾರಕ್ಕಾಗಿ ಪಾಕಶಾಲಾ, ರೆಡ್ ಬ್ರಿಕ್ಸ್ ಇನ್ ಕೊಹಿನೂರು ರೋಡ್, ಮಡಿಕೇರಿ. ಹಿತರಕ್ಷಣಾ ಯೂತ್ ಕ್ಲಬ್ ಗುಡ್ಡೆ ಹೊಸೂರು ಇವರ ವತಿಯಿಂದ 3ನೇ ವರ್ಷದ ಜಿಲ್ಲಾ ಮಟ್ಟದ ಯೂತ್ ಟ್ರೋಫಿ 2023 ವಾಲಿಬಾಲ್ ಹಾಗೂ ಥ್ರೋಬಾಲ್ ಪಂದ್ಯಾವಳಿಯನ್ನ ಇದೇ ಫೆಬ್ರವರಿ 4 ಮತ್ತು 5ರಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡ್ಡೆ ಹೊಸೂರು ಇಲ್ಲಿ ಏರ್ಪಡಿಸಲಾಗಿದೆ. ವಾಲಿಬಾಲ್ ಕ್ರೀಡೆಗೆ 3,000, ಥ್ರೋಬಾಲ್ ಕ್ರೀಡೆಗೆ 1,000 ರೂಪಾಯಿ ಪ್ರವೇಶ ಶುಲ್ಕವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಶಿ 9741466816. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ರೀ, ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ದೀನಿ. ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜ್ ಪೇಟೆಯ ರೇಮಂಡ್ ಶಾಪಿಂಗ್ ಲೇ ಕೊಡ್ಸು, ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮಗ್ ಬೇಕಾದ ರೀತಿಲಿ ಬ್ಲೇಸರ್ ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿ ಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ನಿಮ್ಮ ಮನೆಯನ್ನು ಸುಂದರವಾಗಿ ಕಾಣಿಸಲು ನಿಮ್ಮ ಆಯ್ಕೆ ಮಡಿಕೇರಿಯ ಆಲ್ ಇಂಡಿಯಾ ಹ್ಯಾಂಡ್ ಲೂಮ್ಸ್. ಕರ್ಟನ್ಸ್, ಕಾರ್ಪೆಟ್ಸ್, ಎಲ್ಲ ವಿಧದ ಮ್ಯಾಟ್ಸ್, ಕುಷನ್ ಕವರ್ಸ್, ಟೇಬಲ್ ಮ್ಯಾಟ್ ಹಾಗೂ ಕವರ್, ಟವೆಲ್, ಬೆಡ್ಶೀಟ್ ಮತ್ತು ಬೆಡ್ ಕವರ್ಸ್, ಕ್ವಿಲ್ಟ್, ಬ್ಲಾಂಕೆಟ್ಸ್, ಪಿಲ್ಲೋ ಹಾಗೂ ಪಿಲ್ಲೋ ಕವರ್. ಮ್ಯಾಟ್ರೆಸ್ ಗಳು ಅತ್ಯುತ್ತಮ ಗುಣಮಟ್ಟದಲ್ಲಿ ಹಾಗೂ ಸ್ಪರ್ಧಾತ್ಮಕ ದರದಲ್ಲಿ ದೊರೆಯುತ್ತದೆ ಮತ್ತು ನಿಮಗೆ ಒಪ್ಪುವ ಅಳತೆಯಲ್ಲಿ ಸ್ಟಿಚ್ ಕೂಡ ಮಾಡಿಕೊಳ್ಳಲಾಗುವುದು. ಹೋಮ್ ಸ್ಟೇ ಹಾಗೂ ರೆಸಾರ್ಟ್ ಗಳಿಗೆ ಬೇಕಾಗುವ ಎಲ್ಲಾ ಐಟಮ್ಸ್ ಗಳು ನಮ್ಮಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಹಿಂದೆ ಭೇಟಿ ನೀಡಿ ಆಲ್ ಇಂಡಿಯಾ ಹ್ಯಾಂಡ್ ಲೂಮ್ಸ್, ಐಸಿಐಸಿಐ ಬ್ಯಾಂಕ್ ಸಮೀಪ, ಕಾಲೇಜ್ ರೋಡ್, ಮಡಿಕೇರಿ. ಮಾಲೀಕರು ಕಾಳಿಮಡ ರಾಜ ಅಪ್ಪಯ್ಯ, ಮಾಜಿ ಸೈನಿಕರು. ನೂತನ ಯುಗಕ್ಕೆ ಹೊಳಪು ನೀಡುತ್ತಿರುವ ಡೈಮಂಡ್ ಆಭರಣಗಳ ಅತಿ ನೂತನ ಡಿಸೈನ್ಸ್ ಮೈಸೂರಿನ ತನಿಷ್ಕ್ನಲ್ಲಿ. ನೀವು ಖರೀದಿಸುವ ಡೈಮಂಡ್ ಆಭರಣಗಳ ಮೌಲ್ಯದ ಮೇಲೆ ಇದೀಗ ಅಪ್ ಟು 20% ಆಫ್. ಇದಲ್ಲದೆ ಇನ್ನೂ ಹಲವು ಆಕರ್ಷಕ ಕೊಡುಗೆಗಳು ನಿಮಗಾಗಿ. ಕಂಡೀಷನ್ ಸಪ್ಲೈ. ಸಂಭ್ರಮಗಳಿಗೆ ಮತ್ತಷ್ಟು ಹೊಳಪು ನೀಡಲಿದೆ ತನಿಷ್ಕ್ನ ವಜ್ರಾಭರಣಗಳು. ತನಿಷ್ಕ್ ನಿಯರ್ ಸಬರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು. ಮಡಿಕೇರಿ ಮಹಾದೇವಪೇಟೆಯಲ್ಲಿರುವ ಗ್ಲೋಬಲ್ ಕಂಪ್ಯೂಟರ್ ಎಜುಕೇಶನ್ ಸೆಂಟರ್ನಲ್ಲಿ ಉದ್ಯೋಗಾಕಾಂಕ್ಷಿಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ವಿವಿಧ ಕಂಪ್ಯೂಟರ್ ಕೋರ್ಸ್ಗಳನ್ನು ಶೇಕಡ 30% ರಿಯಾಯಿತಿ ದರದಲ್ಲಿ ನೀಡಲಾಗುವುದು. ಸಂಪರ್ಕಿಸಿ ಗ್ಲೋಬಲ್ ಕಂಪ್ಯೂಟರ್ ಎಜುಕೇಶನ್, ಆಪೋಸಿಟ್ ಸ್ಕೈಗೋಲ್ಡ್ ಜುವೆಲ್ಲರಿ, ಮಹಾದೇವಪೇಟೆ, ಮಡಿಕೇರಿ. ಮೊಬೈಲ್ 8431633899. ಭಾರತೀಯ ಸೇನೆಯಲ್ಲಿ ಕರ್ತವ್ಯದಲ್ಲಿರುವ ಕುಂದಚೇರಿ ಗ್ರಾಮದ ಚಿಂಡನ ಮುಕ್ಕಾಟಿ ದಿವಂಗತ ದೇವಯ್ಯನವರ ಮಗ, ಪಾರಾಣೆ ಬಾವಲಿ ಗ್ರಾಮದ ದಿವಂಗತ ಸೋಮಯ್ಯ ಮತ್ತು ರುಕ್ಮಿಣಿಯವರ ಅಳಿಯ ಎಂಡಿ ತಿಲಕಾನಂದ ಲವ ಇವು ಗಣರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ಗೌರವ ಲೆಫ್ಟಿನೆಂಟ್ ಆಗಿ ಭರ್ತಿ ಹೊಂದಿದಳು. ಇವಕ್ಕೆ ಕುಲಗುರು ವೆಂಕಟರಮಣ, ಊರು ದೇವರಾದ ಕಲ್ಲುತಿರಿಕೆ ಈಶ್ವರನ ಆಶೀರ್ವಾದ ಸದಾ ಇರಲಿತ ಶುಭ ಹಾರೈಸಿಳು. ಪತ್ನಿ ಸವಿತಾ ಲವ, ಮಗಳು ವಂಶಿ, ಅಮ್ಮ ಶಾರದಾ, ಅಣ್ಣಂದಿರು ಮತ್ತೆ ಕುಟುಂಬಸ್ಥರು. ಮಕ್ಕಂದೂರು ಗ್ರಾಮದ ನಿವಾಸಿ ಈರೇಗೌಡನ ದೇವಯ್ಯ ಅವರು ಇಂದು ನಿಧನರಾದರು. 70 ವರ್ಷ ಪ್ರಾಯದ ದೇವಯ್ಯ ಅವರ ಅಂತ್ಯಕ್ರಿಯೆ ನಾಳೆ 12:00 ಮೃತರ ಸಹೋದರ ಪಳಂಗಪ್ಪ ಅವರ ಮನೆಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಡ ಮಮತಾಜಿನ. ಮುಖ್ಯಪಟ್ಟ ಸುದ್ದಿ. ಕರೆಂಟ್ಗೆ ಸಂಬಂಧಪಟ್ಟ ಕಾಮಗಾರಿನ ಆಪಚ್ಚಕ ಬೆರೆಯ ತೀಕೊಂಡು ಶಾಸಕ ಮಂಡೇಪಂಡ ಅಪ್ಪಚ್ಚು ರಂಜನ್. ಪದ್ಮಶ್ರೀ ಪ್ರಶಸ್ತಿ ಪಡೆದ ಜಿಲ್ಲೆಯ ಜಾನಪದ ಕಲಾವಿದೆ ಐಮುಡಿಯಂಡ ರಾಣಿ ಮಾಚಯ್ಯ ಐಂಗಕ್ಕೆ ಸನ್ಮಾನ. ಸುದ್ದಿರ ವಿವರ. ಜಿಲ್ಲೆಯ ಸುಂಟಿಕೊಪ್ಪ, ಸೋಮವಾರಪೇಟೆ, ಮಡಿಕೇರಿ, ವಿರಾಜಪೇಟೆ, ಪಿಂಜ ಪೊನ್ನಂಪೇಟೆ, ಶ್ರೀಮಂಗಲ ಕರೆಂಟ್ ಲೈನ್ಗಳು ನಡೆದುಕೊಂಡುಳ್ಳ 66 ಬಾರ್ ಕೆವಿ ಕರೆಂಟ್ ಕಾಮಗಾರಿನ ಆಪಚ್ಚುಕ ಬೆರೆಯ ತೀಪನಕ್ಕೆ ಶಾಸಕ ಮಂಡೇಪಂಡ ಅಪ್ಪಚ್ಚುರಂಜನ್ ಅವು ಅಧಿಕಾರಿಯಕ್ಕ ಸೂಚನೆ ಕೊಡ್ತಿತ್ತು. ಜಿಲ್ಲೆಲ್ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮತರ ಆದನೆಲ್ ಈಂಡ ಕಾಮಗಾರಿಗೆ ಸಂಬಂಧಪಟ್ಟನಕ್ಕೆ ಮಡಿಕೇರಿರ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಲು ಮಾಹಿತಿ ಪಡೆದಿತ್ತು. ಇವು ತಕ್ಕ ಪರಂದತ್ತು. ಕರೆಂಟ್ ಲೈನ್ ಪೋಪ ಜಾಗತ್ತು ಭೂಮಾಲಿಕಂಕ್ ಮುಪ್ಪಡೆ ಎಣ್ಣಿತ್ತು ಸರ್ವೆ ಕಾರ್ಯತನ ಶುರು ಮಾಡೊಂಡು ಬೂಟಿ ಮರ ಬುಟ್ಟಿತ್ತು ಕರೆಂಟ್ ಪಣಿಕ್ ಎಡಪ ಪಣ ಮರತ್ರ ಸಂಬಂಧಪಟ್ಟ ಭೂಮಾಲಿಕಂಕ್ ಕೊಡ್ಕೊಂಡೊಂದು ಇವು ಕೆಪಿಟಿಸಿಎಲ್ ಅಧಿಕಾರಿಯಕ್ಕೆ ನಿರ್ದೇಶನ ಮಾಡಿಚಿ. ಕೋಡಿಯಾಡಿನ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವು ತಕ್ಕ ಪರಂದಿತ್ತು. ಕರೆಂಟ್ ಲೈನ್ ಪೋಪ ಜಾಗತ್ತುಳ್ಳ ಭೂಮಾಲಿಕಂಕ್ ಸರ್ಕಾರತರ ನಿಯಮ ಪೋಲೆ ಪರಿಹಾರ ಕೊಡಪ ಅಂದು ಅಣ್ಣಚಿ.